ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ, ನಮಸ್ಕಾರ, ಶುಭ ಸಂಜೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:25.25. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹರಳು ಬೆಳೆಯ ತಳಿಗಳು ಮತ್ತು ಸುಧಾರಿತ ತಾಂತ್ರಿಕತೆಗಳನ್ನು ಕುರಿತು ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನವಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಹರಳು ಬೆಳೆಯ ತಳಿಗಳು ಮತ್ತು ಅದರ ಸುಧಾರಿತ ತಾಂತ್ರಿಕತೆಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಹರಳು ಯೋಜನೆಯ ಮುಖ್ಯಸ್ಥರಾದ ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಯಮನೂರ ಅವರೇ. ನಮಸ್ಕಾರ ಸರ್. ಹರಳು ನಮ್ಮ ಮುಖ್ಯವಾದ ಎಣ್ಣೆಕಾಳಿನ ಬೆಳೆ. ಇದನ್ನು ಸಾಧಾರಣವಾಗಿ ನಾವು ಖುಷ್ಕಿನಲ್ಲಿ ಬೆಳೆಯೋದನ್ನು ಕಾಣಬಹುದು. ಇದು ಸ್ವಲ್ಪ ತೇವಾಂಶ ಕಡಿಮೆ ಇದ್ರೂ ಕೂಡ ತಡೆದುಕೊಂಡು ಬೆಳೆಯುವಂಥ ಬೆಳೆ. ಮತ್ತು ಹರಳಿಗೆ ಇವತ್ತು ಒಳ್ಳೆ ಬೇಡಿಕೆ ಕೂಡ ಇದೆ. ಹೌದು ಸರ್. ನಮ್ಮ ರೈತ ಬಾಂಧವರು ಇದನ್ನು ಅಂತರ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಮತ್ತು ಪೂರ್ಣ ಬೆಳೆಯಾಗೂ ಕೂಡ ಬೆಳ್ಕೊಳ್ತಾರೆ. ತಾವಿವತ್ತು ಈ ಹರಳು ಬೆಳೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಕೆಲವೊಂದು ನೂತನ ತಂತ್ರಜ್ಞಾನಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಹರಳು ಬೆಳೆಯ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಹರಳು ಇದೇನು ಹೊಸತಾದಂಥ ಬೆಳೆ ಏನಲ್ಲ, ಇದು ಪ್ರಾಚೀನ ಕಾಲದಿಂದಲೂ ಬೆಳೀತಕ್ಕಂಥ ಬೆಳೆ. ಈ ಒಂದು ಹರಳು ಇದನ್ನ ಔಡ್ಲ ಅಂತೇಳಿ ಕೂಡ ಕರೀತಾರೆ ನಮ್ಮ ಭಾಗದಲ್ಲಿ, ಅಂದರೆ ಈ ಉತ್ತರ ಕರ್ನಾಟಕದಲ್ಲಿ ಇದನ್ನ ಔಡ್ಲ ಅಂತೇಳಿ ಕರಿತೀವಿ. ಇಲ್ಲಿ ಹರಳು ಅಂತೇಳಿ ಕರೆಯಲ್ಪಡುತ್ತೆ. ಈ ಒಂದು ಶುಷ್ಕ ಪ್ರದೇಶದ ವಿವಿಧ ಎಣ್ಣೆಕಾಳು ಬೆಳೆಗಳಲ್ಲಿ ಅತ್ಯಂತ ಒಂದು ಪ್ರಮುಖವಾದ ಬೆಳೆ ಅಂದರೆ ಈ ಹರಳು ಅಥವಾ ಔಡ್ಲ ಅಂತೇಳಿ ಕರಿಬೋದು. ಸೊ ಇದು ಒಂದು ವಿಶೇಷ ಗುಣವುಳ್ಳ ಒಂದು ಬಹುಪಯೋಗಿ ಎಣ್ಣೆಕಾಳು ಬೆಳೆ ಅಂತೇಳಿ ಕರಿತೀವಿ. ಸೊ ಇದು ಒಂದು 9 ಎಣ್ಣೆಕಾಳು ಬೆಳೆಗಳು ಏನಿದ್ದಾವೆ, ಆ 9 ಎಣ್ಣೆಕಾಳು ಬೆಳೆಗಳಲ್ಲಿ ಇದು ಅತ್ಯಂತ ಪ್ರಮುಖವಾದ ಅಖಾದ್ಯ ತೈಲ ಎಣ್ಣೆಕಾಳು ಬೆಳೆಯಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ತ್ವರಿತವಾಗಿ ಬೆಳವಣಿಗೆಯ ಆಗ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹರಳು ಎಣ್ಣೆಕಾಳು ಬೆಳೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ಒಂದು ಪ್ರಪಂಚದ ಮಟ್ಟದಲ್ಲಿ ನೋಡಿದಾಗ ಈ ಹರಳಿನ ಒಂದು ಸ್ಥಾನಮಾನ ಏನು ಮತ್ತು ಎಷ್ಟು ಮಟ್ಟಿಗೆ ನಮ್ಮ ಪ್ರಪಂಚದಲ್ಲಿ ಇದಕ್ಕೆ ಬೇಡಿಕೆ ಇದೆ ಅಂತೀರಿ? ಭಾರತವು ಹರಳು ಉತ್ಪಾದನೆಯಲ್ಲಿ ಏಕಸ್ವಾಮ್ಯತೆಯನ್ನು ಹೊಂದಿದೆ. ಸುಮಾರು 85%-90% ಹರಳರು ಉತ್ಪಾದನೆ ನಮ್ಮ ಭಾರತದಲ್ಲಿನೇ ಆಗ್ತಾ ಇದೆ. ವಿಸ್ತೀರ್ಣ ಒಂದು ಕ್ಷೇತ್ರವಾರು ಕೂಡ ಭಾರತವೇ ಮುಂಚೂಣಿಯಲ್ಲಿದೆ. ಬೇರೆ ಬೇರೆ ದೇಶಗಳು ಹರಳು ಒಂದು ನಮ್ಮ ದೇಶದಿಂದ ಆಮದು ಮಾಡಿಕೊಳ್ತಾ ಇದ್ದಾವೆ. ಸೊ ಆದ ಕಾರಣ ಒಂದು ಹರಳಿನ ಒಂದು ಪ್ರಾಮುಖ್ಯತೆ ನಮ್ಮ ದೇಶಕ್ಕೆ ಬಹಳ ಬೇಡಿಕೆಯಾಗಿದೆ. ಸೊ ಯಾಕೆ ಇಲ್ಲಿ ಭಾರತದಲ್ಲಿನೇ ಹೆಚ್ಚಾಗಿ ಹರಳನ್ನ ಬೆಳೆಯಲಾಗ್ತದೆ ಅಂತ ಹೇಳಿದ್ರೆ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ಈ ಒಂದು ಹವಾಮಾನ ನೋಡೋದಾದ್ರೆ, ಆಮೇಲೆ ನಮ್ಮ ಒಂದು ಕ್ಷೇತ್ರಗಳು ಅಥವಾ ನಮ್ಮ ರಾಜ್ಯಗಳ ಒಂದು ಹವಾಮಾನಗಳನ್ನು ನೋಡೋದಾದ್ರೆ ಈ ಬೆಳೆಯನ್ನ ಬೆಳೀಲಿಕ್ಕೆ ಬಹಳಷ್ಟು ಸೂಕ್ತವಾಗಿರುತ್ತೆ. ಇವನು ಬರಗಾಲದಲ್ಲೂ ಕೂಡ ಈ ಬೆಳೆಯನ್ನ ಬೆಳಿಬಹುದು. ಸೊ ಆದ ಕಾರಣ ರೈತರು ಹೆಚ್ಚಾಗಿ ಈ ಬೆಳೆಯನ್ನ ಬೆಳೆದು ಹೆಚ್ಚಿನ ಒಂದು ಲಾಭವನ್ನ ಪಡ್ಕೋತಾ ಇದ್ದಾರೆ. ಅಂದ್ರೆ ಅಡಿಗೆಗೆ ನಾವೇನು ಬಳಸೋದಿಲ್ಲ ಅಂತ ಎಣ್ಣೆಗಳಲ್ಲಿ ಇದು ಅಗ್ರಸ್ಥಾನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಹೌದೌದು, ಇದನ್ನು ನಾವು ಅಖಾದ್ಯ ತೈಲ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾನ್ ಎಡಿಬಲ್ ಅಂತ ಕರಿತೀವಿ ಇದನ್ನ. ನಾವು ಈಗ ಬೇರೆ ಬೇರೆ ಎಣ್ಣೆಕಾಳು ಬೆಳೆಗಳಿದಾವೆ, ಏನು ಶೇಂಗಾ, ನೆಲಗಡಲೆ ಎಣ್ಣೆ, ಸೂರ್ಯಕಾಂತಿ ಆಗ್ಲಿ, ಸಾಸಿವೆ, ಈ ತರ ಉಚ್ಚೆಳ್ಳು, ಈ ತರದ ಎಣ್ಣೆಕಾಳು ಬೆಳೆಗಳನ್ನ ನಾವು ಅಡಿಗೆಗೆ ಬಳಸ್ತೀವಿ. ಆದ್ರೆ ಈ ಹರಳು ಎಣ್ಣೆಯನ್ನ ನಾವು ಅಡಿಗೆಗೆ ಬಳಸಲ್ಲ. ಆದ್ರೆ ಈ ಒಂದು ಎಣ್ಣೆ ವಿವಿಧ ರೀತಿಯಲ್ಲಿ, ಅಂದ್ರೆ ಸುಮಾರು 700 ವಿವಿಧ ಉಪಯೋಗಗಳನ್ನು ಹೊಂದಿರತಕ್ಕಂತ ಒಂದು ಅಖಾದ್ಯ ಎಣ್ಣೆಕಾಳು ಬೆಳೆಯಾಗಿದೆ. ಅಂದ್ರೆ ಈಗ ಹರಳು ಮತ್ತೆ ಈ ಹರಳೆಣ್ಣೆಯ ಉಪಯೋಗಗಳು ಏನೇನು ಅಂತೀರಿ? ಅರಳು ಒಂದು ಬಹುಪಯೋಗಿ ಅಂತ ಕರಿತೀವಿ ನಾವು. ಇದೊಂದು ಬಹುಪಯೋಗಿ ಖಾದ್ಯ ಎಣ್ಣೆಕಾಳು ಬೆಳೆ ಅಂತೇಳಿ. ಯಾಕೆ ಬಹುಪಯೋಗಿ ಅಂತ ಕರಿತೀವಿ ಅಂದ್ರೆ, ಎಲ್ಲಾ ಒಂದು ರಂಗದಲ್ಲೂ ಕೂಡ, ಎಲ್ಲಾ ಹಂತದಲ್ಲೂ ಕೂಡ ಇದು ಈ ಒಂದು ಅರಳೆಣ್ಣೆಯನ್ನ ಬಳಸಲ್ಪಡುತ್ತೆ. ಸೊ ಮೊದಲಿಗೆ ನಾವು ಹೇಳೋದಾದ್ರೆ, ಈ ಒಂದು ಅರಳೆಣ್ಣೆಯನ್ನ ಅಲೋವೆರಾ ಜ್ಯೂಸ್ ಮತ್ತು ಅರಳೆಣ್ಣೆಯ ಮಿಶ್ರಣವನ್ನ ಮೂಲ ವ್ಯಾಧಿಯನ್ನು ಕಡಿಮೆ ಮಾಡಲು ಕೂಡ ಬಳಸಲಾಗುತ್ತೆ. ಈ ಒಂದು ಅರಳೆಣ್ಣೆಯ ಉಪಯೋಗವನ್ನ ಪ್ರಾಚೀನ ಕಾಲದಿಂದಲೂ ಕೂಡ ಮಾಡ್ಕೊಂತ ಬರ್ತಾ ಇದ್ದಾರೆ, ಈಗೂ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿಗಳಲ್ಲಿ ಕೂಡ ನೋಡಬಹುದು ನಾವು, ತಲೆಗೆ ಎಣ್ಣೆ ಆಗ್ಲಿ. ಈಗ ರೈತರು ಇದರ ಒಂದು ಬೇಡಿಕೆ ಬಗ್ಗೆ ಅರಿವಿಲ್ಲ ರೈತರಿಗೆ, ಆದ್ರೆ ತಮ್ಮ ಮನೆ ಪೂರ್ತಿ ಏನ್ ಮನೆ ಬಳಕೆಗೆ ಏನ್ ಬೇಕಲ್ಲ ಅಷ್ಟು ಮಾತ್ರ ಅರಳು ಗಿಡಗಳನ್ನ ಹಾಕ್ಬಿಟ್ಟು ತಮ್ಮ ವರ್ಷ ಇಡೀ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನ ತೆಗೆದುಕೊಂಡು ತಮ್ಮ ಮನೆ ಬಳಕೆಗೆ ಬಳಸ್ತಾ ಇದ್ದಾರೆ. ಈಗ ಇದು ನೆತ್ತಿಗೆ ಮತ್ತೆ ತಲೆಗೆ ಹಚ್ಚಿಕೊಂಡ್ರೆ ಈ ಬಿಸಿಲಿನ ತಾಪವನ್ನ ತಡ್ಕೋಬಹುದು ಅನ್ನೋದು ಹೌದು. ತಂಪಾಗಿಡುತ್ತೆ. ಅದಲ್ಲದೆ ಮತ್ತೆ ಈ ಒಂದು ನಾನು ಈಗಾಗಲೇ ಹೇಳಿದಾಗೆ ಔಷಧೀಯ ಗುಣಗಳು ಇದೆ, ಔಷಧೀಯ ಗುಣಗಳು ಹೊಂದಿದೆ. ಇದು ಪಾದಗಳಿಗೆ ಅರಳೆಣ್ಣೆಯನ್ನ ಲೇಪನ ಮಾಡ್ತಾರೆ. ಅಂದ್ರೆ ಯಾವ ತರ ಅಂತಂದ್ರೆ, ಈ ಶಿಲೀಂಧ್ರಗಳ ಸೋಂಕು ಏನಿರ್ತವೆ, ಪಾದಗಳು ಸೀಳುವಿಕೆ ಇರ್ತವೆ, ಅಂತಹ ಸಂದರ್ಭದಲ್ಲೂ ಕೂಡ ಇದನ್ನ ಅರಳೆಣ್ಣೆಯನ್ನು ಹಚ್ಚೋದ್ರಿಂದ ಈ ಒಂದು ಶಿಲೀಂಧ್ರಗಳಿಂದ ಆಗಿರುವ ತೊಂದರೆಗಳನ್ನು ಕೂಡ ನಾವು ವಾಸಿ ಮಾಡಬಹುದಾಗಿದೆ. ಅದೇ ರೀತಿ ಈ ಒಂದು ಬೆಚ್ಚಗಿನ ಎಣ್ಣೆಯನ್ನ ಉಪಯೋಗಿಸಿದರೆ ಸಂಧಿವಾತ ಅಂದ್ರೆ ಜಾಯಿಂಟ್ ಪೇನ್ಸ್ ಅಂತ ಏನ್ ಹೇಳ್ತೀವಿ, ಮಂಡಿ ನೋವು, ಸಂಧಿವಾತ, ಕೀಲು ನೋವು ಮತ್ತು ಕಾಲಿನ ವೆರಿಕೋಸ್ ನರಗಳ ನೋವನ್ನು ಕೂಡ ಕಡಿಮೆ ಮಾಡಲು ಮತ್ತು ಶಮನ ಮಾಡಲು ಈ ಅರಳೆಣ್ಣೆಯನ್ನ ಬಳಸಲ್ಪಡುತ್ತೆ. ಅದೇ ರೀತಿ ಅರಳೆಣ್ಣೆಯ ಒಂದು ಬಳಕೆಯಿಂದ ಕೂದಲು ಉದುರೋದು ನೀವು ಈಗಾಗಲೇ ಹೇಳಿದ್ರಿ. ಸೊ ಕೂದಲು ಉದುರುವುದನ್ನ ಕಡಿಮೆಯಾಗಿ ಕೂದಲು ಕಪ್ಪಾಗಿ ಮತ್ತು ಹೊಳೆಯುವಂತೆ ಮಾಡಲು ಕೂಡ ಅರಳೆಣ್ಣೆಯನ್ನ ಬಳಕೆ ಮಾಡ್ತಾರೆ. ಈಗ ಸಣ್ಣ ಸಣ್ಣ ಒಂದು ಬಾಟಲ್ಗಳಲ್ಲಿ 50 ml ಅಥವಾ 100 ml ಬಾಟಲ್ಗಳಲ್ಲಿ ಅರಳೆಣ್ಣೆ ಸಿಗುತ್ತೆ. ಸೊ ಇದಲ್ಲದೇನೆ ಇನ್ನೂ ಬೇರೆ ಬೇರೆ ಒಂದು ಪದಾರ್ಥಗಳಲ್ಲೂ ಕೂಡ ಅರಳೆಣ್ಣೆಯನ್ನ ಬಳಸ್ತಾ ಇದ್ದಾರೆ. ಮತ್ತೆ ಈ ಅರಳೆಣ್ಣೆಯನ್ನ ಮಿಶ್ರ ಮಾಡಿಕೊಂಡು ಬೇರೆ ಬೇರೆ ಕೇಶ ತೈಲಗಳು ಕೂಡ ಬಂದಿದ್ದಾವೆ ಇವತ್ತು. ಹೌದು ಸರ್, ಮಾರುಕಟ್ಟೆಯಲ್ಲಿ ಲಭ್ಯವಿದಾವೆ. ಹೌದು. ಇದಲ್ಲದೆ ಸೊ ಈ ವಿಟಮಿನ್ಗಳು ಮತ್ತು ಖನಿಜಗಳ ಮಾತ್ರೆಗಳನ್ನ ತಯಾರಿಕೆ ಮಾಡಲು ಕೂಡ ಈ ಅರಳೆಣ್ಣೆಯ ಪದಾರ್ಥಗಳನ್ನ ಬಳಕೆ ಮಾಡ್ತಾರೆ. ಅದೇ ರೀತಿ ಈ ಎಣ್ಣೆಯ ಒಂದು ಅಂಟು ಪದಾರ್ಥ ಮತ್ತು ಮೇಣದ ಬತ್ತಿ ಅಥವಾ ಗ್ರೀಸ್, ಚರ್ಮದ ಉತ್ಪನ್ನಗಳಿಗೆ ಲೇಪನ ಮಾಡಲು ಕೂಡ ಅರಳೆಣ್ಣೆಯನ್ನ ಬಳಕೆ ಮಾಡಲಾಗುತ್ತೆ. ಇದಲ್ಲದೇನೆ ಕೆಲವೊಂದು ಭಾಗದಲ್ಲಿ ನೋಡಬಹುದು, ಅರಳಿನ ಎಲೆಗಳನ್ನು ಎರಿ ಜಾತಿಯ ರೇಷ್ಮೆ ಹುಳುಗಳನ್ನ ಸಾಕಲಿಕ್ಕೆ, ಅಂದ್ರೆ ಎರಿ ಜಾತಿಯ ಹುಳುಗಳನ್ನ ಸಾಕಿ ಅದರಿಂದ ಒಂದು ರೇಷ್ಮೆ, ಎರಿ ಜಾತಿಯ ರೇಷ್ಮೆ ಗೂಡುಗಳನ್ನ ಕಟ್ಟಿ ಅದನ್ನು ಕೂಡ ಪಡಲಿಕ್ಕೆ ಈ ಅರಳು ಎಲೆಗಳನ್ನ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ. ಹೌದು ಸರ್. ಬಹುಪಯೋಗಿ ಅಂತ ಯಾಕೆ ಕರೆಯಲ್ಪಡುತ್ತೆ ಅಂತಂದ್ರೆ, ಇದರ ಒಂದು ಪ್ರತಿಯೊಂದು ಭಾಗವು ಕೂಡ ಒಂದಿಲ್ಲದ ಒಂದು ಉಪಯೋಗಕ್ಕೆ ಬರುತ್ತೆ. ಹೌದು. ಈಗಾಗಲೇ ಹೇಳಿದೆ ನಾನು, ಎಲೆಗಳನ್ನ ಎರಿ ಜಾತಿಯ ರೇಷ್ಮೆ ಹುಳುಗಳನ್ನ ಸಾಕಲಿಕ್ಕೆ ಬಳಕೆ ಮಾಡ್ತಾರೆ. ಅದೇ ರೀತಿ ಅರಳ ಎಣ್ಣೆಯನ್ನ ವಿವಿಧ ಉಪಯೋಗಗಳನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ. ಅದಲ್ಲದೇನೆ ಈಗ ಅರಳ ಎಣ್ಣೆಯನ್ನ ತೆಗೆದ ನಂತರ ಏನು ಹಿಂಡಿ ಬರುತ್ತಲ್ಲ, ಅರಳೆಂಡಿ ಅಂತ, ಅರಳಿನ ಹಿಂಡಿ ಅಂತ ಹೇಳಿ ಕರಿತೀವಿ, ಆ ಹಿಂಡಿಯಲ್ಲಿ ಕೂಡ ವಿಷಪೂರಿತ ಒಂದು ಅಂಶವಿರುತ್ತೆ, ಅಂದ್ರೆ ರೆಸಿನಿನ್ ಅಂತ ಹೇಳಿ ಕರಿತೀವಿ. ಸೊ ಆ ರೆಸಿನಿನ್ ಇರೋದ್ರಿಂದ ಇಲ್ಲೇನಾಗುತ್ತೆ, ಈ ಒಂದು ಹಿಂಡಿಯನ್ನ ನಾವು ದನಕರುಗಳಿಗೆ ಬಳಕೆ ಮಾಡಕ ಶಿಫಾರಸು ಮಾಡೋದಿಲ್ಲ. ಗೊಬ್ಬರಕ್ಕೆ ಬಳಸ್ಕೋಬಹುದು. ಆದ್ರೆ ಗೊಬ್ಬರವಾಗಿ ಬಹಳ ಒಂದು ಉತ್ತಮವಾದ ರಾಸಾಯನಿಕ ಗೊಬ್ಬರ ಇದು. ಈ ಒಂದು ನಾವು ಕಾಫಿ ತೋಟದಲ್ಲಿ ಆಗ್ಲಿ ಅಥವಾ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಗೊಬ್ಬರ ಆಗಿ ಬಳಕೆ ಮಾಡ್ತಾರೆ. ಮುಖ್ಯವಾಗಿ ಈ ಜಂತು ಹುಳು ಅಂತ ಹೇಳಿ ಕರಿತೀವಿ, ಆ ಜಂತು ಹುಳುಗಳನ್ನ ನಿಯಂತ್ರಣ ಮಾಡಲು. ಅದೇ ರೀತಿಯಾಗಿ ಈ ಗೆದ್ದಲು ಅಂತ ಕರಿತೀವಿ, ಗೆದ್ದಲು ಹುಳು ಅಂತ ಹೇಳ್ತೀವಿ, ಟರ್ಮೈಟ್ಸ್ ಅಂತೀವಿ. ಸೊ ಅಂತಹ ಒಂದು ಜಂತು ಹುಳು ಮತ್ತು ಈ ಗೆದ್ದಲು ಹುಳುಗಳನ್ನ ನಿರ್ವಹಣೆ ಮಾಡಲು ಕೂಡ ಈ ಹಿಂಡಿಯನ್ನ ಬಳಕೆ ಮಾಡಲಾಗುತ್ತೆ. ಸೊ ಅದಕ್ಕೂ ಕೂಡ ಹಿಂಡಿಗೂ ಕೂಡ ಬೆಲೆ ಇದೆ, ಸುಮಾರು 14-20 rupees 1 kg ಹಿಂಡಿಗೆ ಇದೆ. ರೈತ ಬಾಂಧವರು ತಾವು ಬೆಳೆದಿರ್ತಕ್ಕಂತ ಅರಳನ್ನ ಏನ್ ಮಾಡ್ತಾರೆ, ಗಾಣಗಳಿಗೆ ಕೊಟ್ಟು ಬರೀ ಅವರಿಗೆ ಏನ್ ತಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಮಾತ್ರ ಪಡ್ಕೊಂಡು ಬರ್ತಾರೆ. ಆದ್ರೆ ಈ ಹಿಂಡಿಯ ಬಳಕೆಯ ಬಗ್ಗೆ ಅವರಿಗೆ ಅರಿವಿಲ್ಲ. ಸೊ ಆದ ಕಾರಣ ರೈತರು ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಅದಕ್ಕೂ ಕೂಡ ಬೆಲೆ ಇದೆ. ಸೊ ಅದನ್ನ ಒಂದು ಪಡ್ಕೊಂಡು ಅವರು ಹೆಚ್ಚಿನ ಬೆಳೆಗಳಿಗೆ ಬಳಕಬಹುದು. ಹೌದು ಹೌದು ಸರ್. ಇನ್ನ ಹರಳೆಣ್ಣೆಯನ್ನ ನಾವು ಹಲವಾರು ಕೈಗಾರಿಕಾ ಉಪಯೋಗಗಳಿಗೂ ಬಳಸ್ಕೋಬಹುದು. ಈಗ ಅರಳನ್ನ ನಾವು ಮುಖ್ಯವಾಗಿ ಕೀಲೆಣ್ಣೆಯಾಗಿ ಉಪಯೋಗಿಸಲ್ಪಡುತ್ತೆ, ಜಾರು ಎಣ್ಣೆ ಅಂತೀವಲ್ಲ, ಜಾರು ಎಣ್ಣೆ, ಕೀಲೆಣ್ಣೆ. ಸೊ ಇದು ಸೂಪರ್ ಲುಬ್ರಿಕೆಂಟ್ ಅಂತ ಹೇಳಿ ಕರಿತೀವಿ ಸರ್. ಈ ಅರಳೆಣ್ಣೆಯನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ, ಅಂದ್ರೆ ಈಗ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ರೈಲ್ವೆ ಇಂಜಿನ್ಗಳಲ್ಲಿ, ಸೊ ಘರ್ಷಣೆಯನ್ನ ಕಡಿಮೆಗೊಳಿಸಲು ಅಥವಾ ಘರ್ಷಣೆಯನ್ನ ಕಡಿಮೆ ಮಾಡಲು ಇದನ್ನ ಲುಬ್ರಿಕೆಂಟ್ ಅಥವಾ ಕೀಲೆಣ್ಣೆಯಾಗಿ ಬಳಕೆ ಮಾಡಲಾಗುತ್ತೆ. ಸೊ ಆದ ಕಾರಣ ಇದಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಬಂದಿರುತ್ತದೆ. ಮತ್ತೆ ಜೈವಿಕ ಇಂಧನ ಉತ್ಪಾದನೆಯಲ್ಲೂ ಬಳಸ್ಕೋಬಹುದು. ಜೈವಿಕ ಇಂಧನ ಉತ್ಪಾದನೆ ಉತ್ಪಾದನೆಯಲ್ಲೂ ಕೂಡ ಇದರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜೈವಿಕ ಇಂಧನದಲ್ಲೂ ಕೂಡ ಬಳಕೆ ಮಾಡಲಾಗುತ್ತೆ. ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಬೇಗ ಬೆರೆತು ಒಂದು ಹೆಚ್ಚಿನ ಉಪಯುಕ್ತತೆ ಹೊಂದಿದೆ, ಚೆನ್ನಾಗಿ ಬೆರೆಯುವಂತ ಗುಣ ಹೊಂದಿದೆ, ಗುಣ ಹೊಂದಿರುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಹರಳು ಬೆಳೆಯಲ್ಲಿ ಇಳುವರಿ ವ್ಯತ್ಯಾಸವನ್ನ ಕಾಣ್ತೀವಿ, ಇದಕ್ಕೆ ಏನ್ ಕಾರಣಗಳು ಇರಬಹುದು ಅಂತಿದೆ? ಭಾರತ ದೇಶದಲ್ಲಿ 90% ಹರಳು ಉತ್ಪಾದನೆ ಮುಂಚೂಣಿಯಲ್ಲಿರ್ತಕ್ಕಂತ ಒಂದು ದೇಶ ಆಗಿರುತ್ತೆ. ಅದೇ ರೀತಿ 80% ಹರಳು ಉತ್ಪಾದನೆಯನ್ನ ನಾವು ಗುಜರಾತ್ ಒಂದು ರಾಜ್ಯದಲ್ಲಿ ಕಾಣಬಹುದಾಗಿದೆ. ಸೊ ಗುಜರಾತ್ನಲ್ಲಿ ಹೆಚ್ಚಿನ ಇಳುವರಿ ಪಡ್ಕೊಳ್ತಾ ಇದ್ದಾರೆ ರೈತರು. ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ತುಮಕೂರು, ಚಿತ್ರದುರ್ಗ, ಹಾಸನ, ಸೊ ಈ ರಾಯಚೂರು, ಕೊಪ್ಪಳ ಈ ಭಾಗದಲ್ಲಿ ಹರಳನ್ನ ಮೊದಲಿನಿಂದಲೂ ಕೂಡ ಬೆಳೀತಾ ಇದ್ದಾರೆ, ಈಗಲೂ ಕೂಡ ಬೆಳೀತಾ ಇದ್ದಾರೆ ರೈತರು. ಆದ್ರೆ ಇಳುವರಿಯ ಒಂದು ವ್ಯತ್ಯಾಸವನ್ನು ನೋಡೋದಾದ್ರೆ ಅಜಗಜಾಂತರವಾದ ವ್ಯತ್ಯಾಸವನ್ನು ಕಾಣಬಹುದು. ಸೊ ಗುಜರಾತ್ನಲ್ಲಿ 1 ಎಕರೆಗೆ ಸುಮಾರು 20-25 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಪಡ್ಕೊಳ್ತಾರೆ. ಆದ್ರೆ ಅದೇ ನಮ್ಮ ರೈತರು 2-2.5 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ, ಇಳುವರಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಸೊ ಇದಕ್ಕೆ ಏನ್ ಕಾರಣ, ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ರೈತರು ಏನ್ ಮಾಡ್ತಾರೆ, ಇದನ್ನ ಒಂದು ವಾಣಿಜ್ಯ ಬೆಳೆಯಾಗಿ ಬೆಳೆಯದೆ ಒಂದು ಬದುವಿನಲ್ಲಿ ಬೆಳೆಯೋದು, ತಮ್ಮ ಒಂದು ಮನೆ ಬೆಳಕೆಗೆ ಎಷ್ಟು ಬೇಕೋ ಅಷ್ಟೇ ಬೆಳ್ಕೊತಾರೆ. ಸೊ ಆಮೇಲೆ ತಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಬೀಜಗಳನ್ನ ಬಳಕೆ ಮಾಡ್ತಾರೆ. ವಾಣಿಜ್ಯ ಬೆಳೆಯಾಗಿ ಬೆಳೆದೇ ಆದ್ರೆ ನಾವು ಇದೆಲ್ಲ ಒಂದು ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ತಳಿ ಚೆನ್ನಾಗಿ ಇಳುವರಿ ಕೊಡುತ್ತೆ, ಯಾವ ಭಾಗಕ್ಕೆ ಯಾವ ತಳಿ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳು ಇದಾವೆ. ಅದರಲ್ಲಿ ಮುಖ್ಯವಾದವು ಅಂದ್ರೆ ಈ ಒಂದು ಯೋಗ್ಯವಲ್ಲದ ಮತ್ತು ಕಡಿಮೆ ಫಲವತ್ತತೆ ಇರುವ ಭೂಮಿಯಲ್ಲಿ ಹೆಚ್ಚಾಗಿ ನಮ್ಮ ರೈತರು ಇದನ್ನ ಬೆಳೀತಾ ಇದ್ದಾರೆ. ಅದು ಪೂರ್ಣ ಬೆಳೆಯಾಗೂ ಬೆಳೆಯಲ್ಲ, ಪೂರ್ಣ ಬೆಳೆಯಾಗಿ ಬೆಳೆಯದೆ ಅದು ಮಿಶ್ರ ಬೆಳೆಯಾಗಿ ಬೆಳೀತಾರೆ ಅಥವಾ ಅಂತರ ಬೆಳೆಯಾಗಿ ಬೆಳೀತಾರೆ, ಬದುಗಳಲ್ಲಿ ಬೆಳೀತಾರೆ. ಇದು ಕೂಡ ಒಂದು ಮುಖ್ಯವಾದ ಕಾರಣ ಇಳುವರಿ ವ್ಯತ್ಯಯಕ್ಕೆ. ಅದೇ ರೀತಿ ಈ ತಡವಾಗಿ ಬಿತ್ತನೆ ಮಾಡ್ತಾರೆ, ಅಂದ್ರೆ ಏನಾಗುತ್ತೆ, ಈ ಒಂದು ಹವಾಮಾನದ ವೈಪರೀತ್ಯದಿಂದಾಗಿ ರೈತರಿಗೆ ಅಂದ್ರೆ ಯಾವ ಒಂದು ಸಮಯದಲ್ಲಿ ಬಿತ್ತನೆ ಮಾಡಬೇಕು ಅಂತ ಒಂದು ಏನು ಅರಿವಿರಲಾರ್ದೇನೆ ತಡವಾಗಿ ಒಂದು ಮುಂಗಾರು ಶುರುವಾಗಿತ್ತು ಅಂತ ಹೇಳಿ ಆಗಸ್ಟ್ ಅಲ್ಲಿ ಬಿತ್ತನೆ ಮಾಡೋದು ಅಥವಾ ಸೆಪ್ಟೆಂಬರ್ ಅಲ್ಲಿ ಬಿತ್ತನೆ ಮಾಡೋದು, ಆ ರೀತಿ ಒಂದು ಬಿತ್ತನೆ ಸಮಯವೂ ಕೂಡ ಇದಕ್ಕೆ ಕಡಿಮೆ ಇಳುವರಿಗೆ ಕಾರಣವಾಗುತ್ತೆ. ಇದು ಸೂಕ್ತವಾದ ಸಮಯ ಅಂತಂದ್ರೆ ಜೂನ್ ಜುಲೈಯಲ್ಲಿ, ಅಂದ್ರೆ ಮುಂಗಾರು ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಬಿತ್ತನೆ ಮಾಡಿದ್ರೆ ಅದು ಒಣ ಬೇಸಾಯದಲ್ಲಿ ಬಿತ್ತೋದ್ರಿಂದ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೋಬಹುದು. ಅದೇ ರೀತಿ ತಡವಾಗಿ ಹಿಂಗಾರಿನಲ್ಲಿ ಏನಾದರೂ ಬಿತ್ತನೆ ಆದ್ರೆ ಅಲ್ಲಿ ಏನಾಗುತ್ತೆ, ನಮಗೆ ಮಳೆಯ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಈಗ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮಳೆಯೇ ಇರೋದಿಲ್ಲ. ಸೊ ಅಂತ ಸಮಯದಲ್ಲಿ ನಾವು 1 ಅಥವಾ 2 ಕಟಾವು ಮಾಡಿಕೊಂಡು ರೈತರು ಅಷ್ಟಕ್ಕೇನೆ ಒಂದು ಕಡಿಮೆ ಇಳುವರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡೋದ್ರಿಂದ ಸುಮಾರು 4-5 ಬಾರಿ ಕಟಾವು ಮಾಡ್ಕೊಳ್ಬಹುದು. ಆ ರೀತಿಯಾಗಿ ಕಟಾವು ಮಾಡೋದ್ರಿಂದ ಸುಮಾರು 6-7 ಕ್ವಿಂಟಲ್ ಪ್ರತಿ ಎಕರೆಗೆ ಒಣ ಬೇಸಾಯದಲ್ಲಿ ಇಳುವರಿಯನ್ನು ಪಡ್ಕೋಬಹುದು. ಬೇರೆ ಕಾರಣಗಳನ್ನು ನೋಡೋದಾದ್ರೆ ಈ ಸಮರ್ಪಕವಾದ ರಸಗೊಬ್ಬರ, ಅಂದ್ರೆ ಬೇರೆ ಬೆಳೆಗಳನ್ನೇನು ರೈತರು ಅಷ್ಟು ಚಾಚು ತಪ್ಪೋದೆ ಏನೇನು ಪಾಲನೆ ಮಾಡಬೇಕು ಆತರ ಎಲ್ಲಾ ಒಂದು ಅಂಶಗಳನ್ನ ಪಾಲನೆ ಮಾಡ್ತಾರೆ, ಬೇಸಾಯ ಕ್ರಮಗಳನ್ನ ಪಾಲನೆ ಮಾಡ್ತಾರೆ. ಆದ್ರೆ ಅರಳು ಅಂತ ಬಂದ ಕೂಡಲೇನೆ ಇದಕ್ಕೆ ನಿರ್ಲಕ್ಷಿತ ಬೆಳೆಯಾಗಿ ಬಹಳ ನಿರ್ಲಕ್ಷ್ಯ ಮಾಡ್ತಾರೆ. ಅದು ಕೂಡ ಒಂದು ಕಾರಣ ಆಗುತ್ತೆ. ಅದ್ ಮುಖ್ಯವಾಗಿ ರಸಗೊಬ್ಬರ ಬಳಕೆ ಮಾಡೋದಿಲ್ಲ, ಆಮೇಲೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡದೇ ಇರುವುದು ಕೂಡ ಒಂದು ಕಾರಣ ಆಗುತ್ತೆ. ಅದೇ ರೀತಿ ಸಾವಯವ ಗೊಬ್ಬರಗಳನ್ನ ಕೂಡ ಬಳಸದೇ ಇರುವುದು, ಇದು ಕೂಡ ಒಂದು ಮುಖ್ಯವಾದ ಕಾರಣ. ಅದೇ ಹೆಚ್ಚಾಗಿ ಮಿಶ್ರ ಬೆಳೆಯಾಗಿ ಬೇಸಾಯ ಮಾಡೋದ್ರಿಂದ ಒಂದು ಕಡಿಮೆ ಇಳುವರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ಪ್ರಮುಖ ಕೀಟಗಳಿದಾವೆ ಮತ್ತು ಪ್ರಮುಖ ರೋಗಗಳಿದಾವೆ, ಆ ರೋಗ ಮತ್ತು ಕೀಟಗಳು ಆ ಬಂದ ತಕ್ಷಣನೇ ನಿಯಂತ್ರಣ ಕ್ರಮಗಳನ್ನ ಕೈಗೊಂಡ್ರೆ ಅಲ್ಲಿ ನಾವು ಇಳುವರಿ ಕಡಿಮೆಗೊಳಿಸುವುದನ್ನ ತಡೆಸಬಹುದು. ಯಾಕೆಂದ್ರೆ ಈ ಕೊಂಡ್ಲಿ ಹುಳು ಅಂತ ಹೇಳಿ ಕರಿತೀವಿ, ಅದು ಕೊಂಡ್ಲಿ ಹುಳು ಒಂದ್ ಸಾರಿ ಬಂತು ಅಂದ್ರೆ ಅದೊಂದು ಅರಳು ಗಿಡವನ್ನು ಏನು ಉಳಿಸೋದಿಲ್ಲ, ಆ ರೀತಿ ತಿಂದ್ಬಿಟ್ಟು ಎಲ್ಲ ಎಲೆಗಳನ್ನು ತಿಂದ್ಬಿಟ್ಟು ಬರೀ ಕಡ್ಡಿ ಮಾತ್ರ ಉಳಿದಿರುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ರೈತರು ಪದೇ ಪದೇ ಕ್ಷೇತ್ರ ಭೇಟಿ ಮಾಡಿ ಎಲ್ಲಾ ಮೂಲೆ ಮೂಲೆಗಳಲ್ಲೂ ನೋಡೋದ್ರಿಂದ ಆರಿಸಿ ನಾಶ ಮಾಡಿಸೋದಾದ ಅಥವಾ ರಾಸಾಯನಿಕ ಕೂಡ ರಾಸಾಯನಿಕ ಸಿಗ್ತಾ ಇದಾವೆ. ಸೊ ಅಂತಹ ಒಂದು ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡು ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಬೇಕು. ಆದ್ರೆ ರೈತರು ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಅದೇ ರೀತಿ ಹೆಚ್ಚಾಗಿ ಎಲ್ಲಿ ಮಳೆ ಬೀಳುತ್ತೋ ಅಂತಹ ಭಾಗದಲ್ಲಿ ಒಂದು ಕಂದುಕೊಳೆ ರೋಗ ಅಂತ ಹೇಳಿ ಬರುತ್ತೆ ಈ ಅರಳಿಗೆ, ಅಂದ್ರೆ ಗೊಂಚಲಿಗೆ ಮುಖ್ಯವಾಗಿ ಗೊಂಚಲಿಗೆ ಬರುತ್ತೆ ಆ ಕಂದುಕೊಳೆ ರೋಗ ಅಥವಾ ಬಾಟ್ರೈಟಿಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ರೋಗ ಒಂದು ಬಂದ ತಕ್ಷಣ ರೈತರು ಇದನ್ನ ಯಾವ ರೀತಿ ಇರುತ್ತೆ, ಇದರದ್ದು ಲಕ್ಷಣ ಏನಿರುತ್ತೆ, ಈ 1-2 ಕಾಯಿಗಳಿಗೆ ಫಸ್ಟ್ ಶುರುವಾಗುತ್ತೆ, ಅದು ಬಂದ ಕೂಡಲೇನೆ ನಿಯಂತ್ರಣ ಕ್ರಮಗಳನ್ನ ತೆಗೆದುಕೊಂಡ್ರೆ ಅದು ಕೂಡ ಒಂದು ಈ ರೋಗವನ್ನು ಕೂಡ ನಾವು ತಡೆ ತಡೆಗಟ್ಟಬಹುದು. ಈ ಒಂದು ರೋಗ ಬಂದ್ರೆ ಸುಮಾರು 90% ಇಳುವರಿ ಕಡಿಮೆ ಆಗ ಒಂದು ಸಾಧ್ಯತೆ ಕಂಡುಕೊಳ್ಳಬಹುದು. ಸೊ ಅದೇ ರೀತಿ ಸರಿಯಾದ ಸಮಯದಲ್ಲಿ ಕಟಾವು ಮಾಡದೇ ಇರುವುದು ಕೂಡ ಒಂದು ಮುಖ್ಯವಾದ ಕಾರಣ ಆಗುತ್ತೆ. ಯಾಕೆ ಈಗ ನಾವು ಕಟಾವು ಒಂದು ಕ್ರಮ ಯಾವಾಗ ತಗೋಬೇಕು, ಯಾಕೆ ಸರಿಯಾದ ಸಮಯದಲ್ಲಿ ಕಟಾವು ಮಾಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಗೊಂಚಲುಗಳು ಬೇರೆ ಬೇರೆ ಅವಧಿಯಲ್ಲಿ ಕಟಾವು ಬರುತ್ತೆ, ಏಕಕಾಲದಲ್ಲಿ ಬರೋದಲ್ಲ. ಇದು ಈಗ ಬಹು ಒಂದು ಪೆರಿನಿಯಲ್ ಅಂತ ಹೇಳಿ ಕರಿತೀವಿ. ಮೊದಲನೇ ಗೊಂಚಲು ಏನಿರುತ್ತೆ, ಸುಮಾರು 3 ತಿಂಗಳಿಗೆ ಅಂದ್ರೆ 90-95 ದಿನಕ್ಕೆ ಕಟಾವು ಬರುತ್ತೆ. ಮೊದಲನೇ ಸಾರಿ ಈ ಅರಳನ್ನ ಏನಾದ್ರೂ ಬೆಳೀತಾ ಇದ್ರೆ ಕಟಾವಿಗೆ ಯಾವಾಗ ಬಂದಿದೆ ಅಂತ ತಿಳ್ಕೊಬೇಕಂದ್ರೆ, ಈ ಕಾಯಿಗಳು ಏನಿರ್ತವೆ, ಇದು ಹಸಿರು ಬಣ್ಣದ ಕಾಯಿಗಳಾಗಿರ್ತವೆ. ಆ ಹಸಿರು ಬಣ್ಣದ ಕಾಯಿಗಳು ಏನಾಗ್ತವೆ, ಒಂದು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಸೊ ಅಂತಹ ಸಮಯದಲ್ಲಿ ಅದು ಕಟಾವು ಮಾಡಲು ಯೋಗ್ಯವಾಗಿರುತ್ತೆ. ಈಗ ಏನಾದರೂ ಕಡಿಮೆ ಅಂದ್ರೆ ಒಂದೆರಡು ದಿನ ಅಥವಾ 3 ದಿನ ಕಾರ್ಮಿಕರು ಸಿಗದೆ ಹಂಗೆ ಬಿಟ್ಟರು ಕೂಡ ಇದೆ, ಈ ಒಂದು ನೂತನ ತಳಿಗಳು ಕಾಳು ಸಿಡಿಯೋದಿಲ್ಲ. ಇದು ಆದ್ರೆ ಸ್ಥಳೀಯ ತಳಿಗಳ ಒಂದು ಹೋಲಿಕೆ ಮಾಡಿಕೊಂಡ್ರೆ ಸ್ಥಳೀಯ ತಳಿಗಳಲ್ಲಿ ಏನಾಗುತ್ತೆ, ಇನ್ನೂ ಹಸಿರು ಇರ್ತವೆ, ಇನ್ನೂ ಅದು ಹಳದಿ ಬಣ್ಣಕ್ಕೆ ತಿರುಗಿರಲ್ಲ, ಆದ ಕೂಡ ಒಂದು ಕಾಳು ಸಿಡಿಯೋದನ್ನ ನೋಡ್ಬೋದು ನಾವು. ಸೊ ಅಂತ ಒಂದು ನೂತನ ತಳಿಗಳನ್ನ ಆಯ್ಕೆ ಮಾಡೋದ್ರಿಂದ ನಾವು ಕಟಾವು ಕ್ರಮಗಳನ್ನ ಮತ್ತೆ ಸರಿಯಾದ ಸಮಯದಲ್ಲಿ ಮಾಡೋದ್ರಿಂದ ಒಂದು ಇಳುವರಿಯನ್ನ ಹೆಚ್ಚಾಗಿ ಪಡ್ಕೋಬಹುದು. ಅದೇ ಈ ಒಂದು ಉರಿ ಬಿಸಿಲಿನಲ್ಲಿ ಕಟಾವು ಮಾಡ್ತಾರೆ ರೈತರು, ಕಾಯಿಗಳು ಜಾಸ್ತಿ ಒಣಗಿದ್ರೆ ನೋಡ್ಕೊಂಡು ಸಂಜೆ ಹೊತ್ತು ಅಥವಾ ಮುಂಜಾನೆ ಸಮಯದಲ್ಲಿ ಒಂದು ಕಟಾವಿನ ಕಾರ್ಯವನ್ನು ಕೈಗೊಳ್ಳೋದ್ರಿಂದ ಅಲ್ಲಿ ಏನಾಗುತ್ತೆ, ಕಾಳುಗಳು ಸಿಡಿಯೋದನ್ನು ಕೂಡ ಕಡಿಮೆ ಮಾಡಿ ತಪ್ಪಿಸಬಹುದಾಗುತ್ತೆ. ಇನ್ನು ನಾವು ಮುಖ್ಯವಾಗಿ ರೈತರು ಗುಣಮಟ್ಟದ ಬೀಜಗಳನ್ನ ಬಳಕೆ ಮಾಡದಿರುವ ಅಂದ್ರೆ ತಳಿಗಳನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಂಡು ಸರಿಯಾದ ತಳಿಗಳನ್ನ ಆಯ್ಕೆ ಮಾಡೋದಿಲ್ಲ ಅಂದ್ರೆ ಈ ವಾಣಿಜ್ಯ ಬೆಳೆ ಅಂತಾನೆ ಗುರುತಾಗ್ತಾ ಇಲ್ಲ ರೈತರಿಗೆ, ಪರಿಗಣಿಸ್ತಾ ಇಲ್ಲ. ಸೊ ಆದ ಕಾರಣ ರೈತರಿಗೆ ಅಂದ್ರೆ ಯಾವ ಸ್ಥಳದಲ್ಲಿ ಯೋಗ್ಯವಾದ ಒಂದು ಉತ್ತಮವಾದ ಬೀಜಗಳು ಸಿಗ್ತವೆ, ಯಾವ ಒಂದು ಭಾಗಕ್ಕೆ ಯಾವ ತರದ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಸಂಕರಣ ತಳಿಗಳಿದಾವೆ, ನೂತನ ತಳಿಗಳಿದಾವೆ, ಅಂತಹ ಬೀಜಗಳನ್ನ ಆಯ್ಕೆ ಮಾಡೋದ್ರಿಂದ ಒಂದು ಹೆಚ್ಚಿನ ಇಳುವರಿಯನ್ನು ಕೂಡ ಪಡ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಹರಳು ಅಥವಾ ಔಡ್ಲ ಬೆಳೆಯಲ್ಲಿರುವಂತಹ ಸುಧಾರಿತ ತಳಿಗಳ ಬಗ್ಗೆ ಒಂದು ವಿವರಗಳನ್ನು ಕೊಡ್ತೀರಾ? ಅರಳು ಬೆಳೆಯಲ್ಲಿ ಸಂಕರಣ ತಳಿಗಳಿದಾವೆ ಮತ್ತು ತಳಿಗಳಿದಾವೆ. ಮುಖ್ಯವಾಗಿ ನಾವು ಬೇರೆ ಬೇರೆ ಒಂದು ತಳಿಗಳ ಒಂದು ಅವಧಿಗೆ ಅಂದ್ರೆ ನಾವೇನು ಪ್ರಥಮ ಗೊಂಚಲು ಆಗುವ ಅವಧಿಯನ್ನ ಆಧರಿಸಿ ಏನ್ ಹೇಳಿದ್ವಿ, ಬೇರೆ ಬೇರೆ ಒಂದು ವರ್ಗಗಳನ್ನಾಗಿ ಮಾಡಲಾಗಿದೆ. ಮೊದಲನೇದಾಗಿ ಅಲ್ಪ ಅವಧಿ ತಳಿಗಳು ಅಂತಿದ್ದಾವೆ, ಆಮೇಲೆ ಮಧ್ಯಮ ಅವಧಿ ತಳಿಗಳು ಇದಾವೆ, ಆಮೇಲೆ ದೀರ್ಘಾವಧಿ ತಳಿಗಳಿದಾವೆ. ಸೊ ಇಲ್ಲಿ ಅಲ್ಪಾವಧಿ ತಳಿಗಳು ಅಂತಂದ್ರೆ ಸುಮಾರು 80-85 ದಿನಕ್ಕೆ ಮೊದಲನೇ ಒಂದು ಗೊಂಚಲು ಅಂದ್ರೆ ಪ್ರಥಮ ಗೊಂಚಲು ಅಂತ ಹೇಳ್ತೀವಿ, ಆ ಪ್ರಥಮ ಗೊಂಚಲು ಒಂದು ಕಟಾವು ಮಾಡಲು ತೆಗೆದುಕೊಳ್ಳುವ ದಿನ ಒಂದು 80-85 ದಿನಕ್ಕೆ ಬಂದ್ಬಿಡುತ್ತವೆ. ಸೊ ಇಂತಹ ಒಂದು ತಳಿಗಳನ್ನ ಅಲ್ಪಾವಧಿ ತಳಿಗಳು ಅಂತ ಹೇಳಿ ಕರಿತೀವಿ. ಇನ್ನು ಮಧ್ಯಮಾವಧಿ ತಳಿಗಳು ಅಂತ ಹೇಳಿದ್ರೆ ಇದು ಸುಮಾರು 90-115 ದಿನಗಳು ಕಾಲಾವಕಾಶವನ್ನು ತೆಗೆದುಕೊಳ್ತವೆ. ಸೊ ಇಂತಹ ತಳಿಗಳನ್ನ ಒಂದು ನಾವು ಇದು ಮಧ್ಯಮಾವಧಿ ತಳಿಗಳು ಅಂತೇಳಿ ವರ್ಗೀಕರಣ ಮಾಡಲಾಗಿದೆ. ಅದೇ ರೀತಿ ದೀರ್ಘಾವಧಿ ತಳಿಗಳು ಅಂತೇಳಿ ನೂತನ ತಳಿಗಳಲ್ಲೂ ಕೂಡ ದೀರ್ಘಾವಧಿ ತಳಿಗಳಿದಾವೆ. ಈ ರೈತರ ಹತ್ರ ಇರ್ತಕ್ಕಂತ ಏನು ಸ್ಥಳೀಯ ತಳಿಗಳಿದಾವಲ್ಲ, ಇವೆಲ್ಲವೂ ದೀರ್ಘಾವಧಿ ತಳಿಗಳಾಗಿರ್ತವೆ. ಅಂದ್ರೆ ಅದು ಮೊದಲನೇ ಕಟಾವು ಬರ್ಲಿಕ್ಕೆ ಸುಮಾರು 150-170 ದಿನಗಳು ತೆಗೆದುಕೊಳ್ಳುತ್ತೆ. ಅಂದ್ರೆ 6 ತಿಂಗಳು ಮೊದಲನೇ ಕಟಾವಿಗೆ ಅಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಸುಮಾರು ಒಂದು 75-80 ದಿನಕ್ಕೆ ಶೇಕಡ 50% ಅಂತ ಕರಿತೀವಿ. ಆ ಹೂ ಬಿಡುವ ಅಂತದೇ ತಲುಪೋಲಕ್ಕೆ 75-80 ದಿನಗಳು ಬೇಕಾಗ್ತವೆ ಈ ಸ್ಥಳೀಯ ತಳಿಗಳು. ಸೊ ಆದ ಕಾರಣ ಅಲ್ಲಿ ಏನಾಗುತ್ತೆ, ರೈತರಿಗೆ ಹೆಚ್ಚಿನ ಇಳುವರಿಯನ್ನ ಪಡ್ಕೊಳ್ಳಿ ಆಗಲ್ಲ. ಈ ನೂತನ ತಳಿಗಳಲ್ಲಿ ಏನಾಗುತ್ತೆ, ಮೊದಲನೇ ಕಟಾವು 3ನೇ ತಿಂಗಳಿಗೆ ಬರುತ್ತೆ, ಆಮೇಲೆ 2ನೇ ಕಟಾವು 4ನೇ ತಿಂಗಳು ಅಥವಾ 25-30 ದಿನಗಳ ಅಂತರದಲ್ಲಿ ಒಂದೊಂದು ಕಟಾವನ್ನು ಮಾಡ್ಕೊಂತ ಹೋಗ್ಬೋದು. ಸೊ ಈಗ ನಾವು ರೈತರು ಹೆಚ್ಚಾಗಿ ಕಟಾವುಗಳನ್ನ ಮಾಡೋದ್ರಿಂದ ತೆಗೆದುಕೊಳ್ಳೋದ್ರಿಂದ ಇಳುವರಿ ಹೆಚ್ಚಾಗ್ತಾ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗ ಅಲ್ಪಾವಧಿ ತಳಿಗಳು ಅಂತ ಹೇಳಿರ್ತಾವು, ಯಾವ್ಯಾವ ಅಂತೀರಿ ಅವು? ಸರ್, ಈಗ ನಮ್ಮ ಈ ಒಂದು ಕರ್ನಾಟಕಕ್ಕೆ ಶಿಫಾರಸುಗೊಂಡಿರ್ತಕ್ಕಂಥ ಅಲ್ಪಾವಧಿ ತಳಿ ಅಂತ ಹೇಳಿದ್ರೆ DCS-9 ಅಂತ ಹೇಳಿ ಕರಿತೀವಿ. ಇದನ್ನ ಜ್ಯೋತಿ ಅಂತ ಹೇಳಿ ಕರೆಯಲ್ಪಡುತ್ತೆ. ಇದು ಒಂದು 1994 ಬಿಡುಗಡೆಯಾಗಿರ್ತಕ್ಕಂಥ ತಳಿ. ಸೊ ಇದು ಶೇಕಡ 50% ಹೂ ಅರಳುವುದನ್ನ ನಾವು 35-40 ದಿನಗಳೊಳಗೆ ನೋಡಬಹುದು. ನಾವು ಅಂದ್ರೆ ಬಿತ್ತಿದ 35-40 ದಿನಗಳಲ್ಲೇ ಇದು ಶೇಕಡ 50% ಹೂವನ್ನು ಬಿಟ್ಬಿಡುತ್ತೆ 1.5 ತಿಂಗಳಲ್ಲಿ. ಹೌದು. ಹೇಳಬಹುದು. ಅದೇ ರೀತಿ ಈ ಒಂದು ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಥಮ ಗೊಂಚಲು ಪಕ್ವತೆ ಹೊಂದಲು ತೆಗೆದುಕೊಳ್ಳುವ ಕಾಲಾವಕಾಶವನ್ನು ಹೇಳೋದಾದ್ರೆ ಸುಮಾರು 85-90 ದಿನ ಇದು ಮೊದಲನೇ ಕಟಾವ್ ಬರುತ್ತೆ. ಅದೇ ರೀತಿ ಇದರ ಒಂದು ಎಣ್ಣೆ ಅಂಶ ಹೇಳೋದಾದ್ರೆ ಇದು ಸುಮಾರು 48.5% ಎಣ್ಣೆ ಅಂಶಗಳನ್ನು ಕೂಡ ಹೊಂದಿದೆ. ಹೆಚ್ಚಿನ ಎಣ್ಣೆ ಅಂಶ ಕೂಡ ಹೊಂದಿರತಕ್ಕಂಥ ಬೀಜಗಳಲ್ಲಿ ಅಲ್ಪಾವಧಿ ತಳಿಯಾಗಿರುತ್ತೆ. ಸೊ ಇದರ ವಿಶೇಷ ಗುಣಗಳ ಬಗ್ಗೆ ಹೇಳೋದಾದ್ರೆ ಇದು ಸೊರಗು ರೋಗಕ್ಕೆ ನಿರೋಧಕತೆ ಹೊಂದಿರತಕ್ಕಂಥ ಒಂದು ಅಲ್ಪಾವಧಿ ತಳಿಯಾಗಿದೆ. ಅದೇ ರೀತಿ ಇವ ಮಧ್ಯಮಾವಧಿ ತಳಿ ಅಂತ ಏನು ಹೇಳಿದೆ, ಮಧ್ಯಮಾವಧಿ ತಳಿಗಳ ಬಗ್ಗೆ ಹೇಳೋದಾದ್ರೆ ನಮಗೆ ಒಂದು ಶಿಫಾರಸುಗೊಂಡಿರತಕ್ಕಂಥ ತಳಿ ಅಂತಂದ್ರೆ 48-1 ಅಂತ ಕರಿತೀವಿ. ಇದನ್ನ ಜ್ವಾಲ ಅಂತಾನೂ ಕರೀತಾರೆ. ಈಗ ರೈತರು ಬಹಳಷ್ಟು ಜನ ತುಮಕೂರು ಭಾಗದಲ್ಲಿ ಆಮೇಲೆ ಹಾಸನ್ ಭಾಗದಲ್ಲಿ ಈ ಒಂದು ತಳಿಯನ್ನ ಈಗಾಗಲೇ ಬಿತ್ತನೆ ಮಾಡ್ತಾ ಇದ್ದಾರೆ. 48-1 ಜ್ವಾಲ ಅಂತ ಹೇಳಿ ಕರೆಯಲ್ಪಡುತ್ತೆ. ಈ ಒಂದು ಜ್ಯೋತಿ ಮತ್ತು ಜ್ವಾಲ ತಳಿಗಳ ಬಗ್ಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಆಗುವ ಅವಧಿಯ ವ್ಯತ್ಯಾಸ ಇರದೆ ಇನ್ನೂ ಒಂದು ಕಾಯಿಗಳ ಮೇಲೆ ಮುಳ್ಳುಗಳು ಏನು ಇರ್ತವೆ, ಆ ಮುಳ್ಳುಗಳು ಜ್ಯೋತಿ ತಳಿಯಲ್ಲಿ ಹೆಚ್ಚಿನ ಒಂದು ಮುಳ್ಳುಗಳನ್ನು ಕಾಣಬಹುದು ನಾವು ಕಾಯಿಗಳ ಮೇಲೆ. ಆದ್ರೆ ಈ ಜ್ವಾಲ ತಳಿ ಏನಿದೆ ಇದರಲ್ಲಿ ಯಾವುದೇ ತರಹದ ಮುಳ್ಳುಗಳಿರೋದಿಲ್ಲ. ರೈತರು ಕೇಳ್ಬೋದು ಅಂದ್ರೆ ಈ ಮುಳ್ಳುಗಳಿರೋದ್ರಿಂದ ಇರದೇ ಇರೋದ್ರಿಂದ ಅನುಕೂಲಗಳು ಏನಿದಾವೆ, ಅನಾನುಕೂಲಗಳು ಏನಿದಾವೆ ಅಂತ ಹೇಳಿ ಕೂಡ ಕೇಳ್ಬೋದು ಪ್ರಶ್ನೆಯನ್ನ. ಎಲ್ಲಿ ಹೆಚ್ಚಿನ ಒಂದು ಮಳೆಯೇ ಬೀಳುತ್ತೆ ಅಂತಹ ಪ್ರದೇಶಕ್ಕೆ ಈ ತರ ಅಂದ್ರೆ ಮುಳ್ಳು ರಹಿತ ತಳಿಗಳು ಅಂತ ಕರಿತೀವಿ. ಈ ಒಂದು ಜ್ವಾಲ ಅಂತ ಏನಿದೆ ಅಂತಹ ಒಂದು ತಳಿ ಬಹಳಷ್ಟು ಉಪಯುಕ್ತವಾಗುತ್ತೆ, ಸೂಕ್ತವಾಗಿರ್ತಕ್ಕಂತ ತಳಿ. ಯಾಕೆ ಅಲ್ಲಿ ಅಂತಹ ಒಂದು ಹೆಚ್ಚಿನ ಮಳೆ ಬೀಳುವ ಪ್ರದೇಶದಲ್ಲಿ ಈ ತಳಿ ಸೂಕ್ತ ಅಂತಂದ್ರೆ, ಈಗ ನಾನು ಈಗಾಗಲೇ ಹೇಳಿದೆ ಅಂದ್ರೆ ಒಂದು ಕಂದುಕೊಳೆ ರೋಗ ಬರುತ್ತೆ ಅಂತ ಹೇಳಿದೆ ಗೊಂಚಲಿಗೆ. ಸೊ ಈ ಕಂದುಕೊಳೆ ರೋಗ ಗೊಂಚಲಿಗೆ ಬರೋದ್ರಿಂದ ಇಲ್ಲಿ ಏನಾಗುತ್ತೆ, ಹೆಚ್ಚಿನ ಒಂದು ಮಳೆ ಬೀಳುವ ಪ್ರದೇಶದಲ್ಲಿ ಕಂಟಿನ್ಯೂ ಆಗಿ ಒಂದು ತೇವಾಂಶ ಇಡ್ಕೊಂಡ್ಬಿಡುತ್ತೆ ಗೊಂಚಲಲ್ಲಿ. ಅಂದ್ರೆ ಕಾಯಿಗಳ ಮೇಲೆ ತೇವಾಂಶ ಇಡ್ಕೊಳ್ತೈತೆ. ಅಂದ್ರೆ ಹೆಚ್ಚಿನ ಒಂದು ಮುಳ್ಳಿದ್ರೆ ತೇವಾಂಶ ಇಡ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮುಳ್ಳು ಇರದೇ ಇರೋದ್ರಿಂದ ಅಲ್ಲಿ ತೇವಾಂಶ ಕಡಿಮೆ ಅವಧಿಗೆ ಬೇಗನೆ ಹಾರಿಬಿಡುತ್ತೆ. ಅದು ಅಂದ್ರೆ ಬೇಗನೆ ಒಣಗಿ ಹೋಗೋದ್ರಿಂದ ಅಲ್ಲೇನಾಗುತ್ತೆ, ಆ ಒಂದು ಶಿಲೀಂಧ್ರ ಬೆಳಿಲಿಕ್ಕೆ ಅನುಕೂಲ ಆಗೋದಿಲ್ಲ. ಸೊ ಆದ ಕಾರಣ ಅಂತಹ ಪ್ರದೇಶಕ್ಕೆ ಜ್ವಾಲ ತಳಿ ಬಹಳ ಮುಖ್ಯವಾಗಿರ್ತಕ್ಕಂತ ಅಥವಾ ಸೂಕ್ತವಾಗಿರ್ತಕ್ಕಂತ ತಳಿ ಅಂತ ಹೇಳ್ಬೋದು. ಅಂದ್ರೆ ಈ ಹಾಸನ ಇಂಥ ಕಡೆಗಳಿಗೆ ಹೆಚ್ಚಾಗಿ ಅರೆ ಮಲೆನಾಡು ಪ್ರದೇಶಕ್ಕೆ. ಮತ್ತೆ ಇದು ಒಂದು ಜ್ವಾಲ ಅಂತ ಏನ್ ಕರಿತೀವಿ, ಈ ತಳಿ 2007 ಬಿಡುಗಡೆಯಾಗಿರ್ತಕ್ಕಂತ ತಳಿ. ಸೊ ಇದು ಮಧ್ಯಮಾವಧಿ ತಳಿಯಾಗಿರುತ್ತೆ. ಸುಮಾರು 110-120 ದಿನಗಳು ಒಂದು ಕಾಲಾವಕಾಶ ತಗೊಳ್ಕೊಳ್ಳುತ್ತೆ ಅಂದ್ರೆ ಮೊದಲನೇ ಕಟಾವ್ ಮಾಡಲಿಕ್ಕೆ. ಸೊ ಅದೇ ರೀತಿ ಈ ತಳಿಯ ವಿಶೇಷ ಗುಣಗಳು ಹೇಳೋದಾದ್ರೆ, ಇದು ಸೊರಗು ರೋಗಕ್ಕೆ ನಿರೋಧಕತೆ ಹೊಂದಿರತಕ್ಕಂತ ಒಂದು ತಳಿಯಾಗಿದೆ. ಸೊ ಈ ಸೊರಗು ರೋಗ ಕೂಡ ಬಹಳ ಮುಖ್ಯವಾದ ರೋಗ, ಯಾಕಂದ್ರೆ ನಾವು ಬಿತ್ತಿದ ಒಂದು ತಕ್ಷಣನೇ ಗಿಡಗಳು ಒಣಗಿ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಆದ ಕಾರಣ ರೈತರು ಆದಷ್ಟು ಒಂದು ಸೊರಗು ರೋಗ ನಿರೋಧಕತೆ ಇರತಕ್ಕಂತ ತಳಿಗಳನ್ನೇ ಆಯ್ಕೆ ಮಾಡೋದು ಬಿತ್ತೋದ್ರಿಂದ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಅದೇ ರೀತಿ ಕಂದುಕೊಳೆ ರೋಗ ಈಗಾಗಲೇ ನಾನು ಹೇಳಿದೆ, ಕಂದುಕೊಳೆ ರೋಗ ಅಥವಾ ಬಾಟ್ರೈಟಿಸ್ ಅಂತ ಕರಿತೀವಿ, ಆ ರೋಗಕ್ಕೆ ತುತ್ತಾಗದೆ ಇರತಕ್ಕಂತ ತಳಿ ಇದು. ಆಮೇಲೆ ಲವಣಯುಕ್ತ ಅಥವಾ ಮಣ್ಣಿನ ಬರ ಸಹಿಷ್ಣುತೆ ಕೂಡ ಹೊಂದಿರತಕ್ಕಂತ ತಳಿ ಆಗಿರುತ್ತೆ. ಸೊ ಆದ ಕಾರಣ ರೈತರು ಇಂತಹ ಒಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇವು ಮುಖ್ಯವಾದ ತಳಿಗಳು ಮುಖ್ಯವಾದ DCS-9 ಮತ್ತು ಜ್ವಾಲ ಅಂತ ಹೇಳಿ. ಇದಲ್ಲದೇನೆ ಇತ್ತೀಚಿನ ದಿನಗಳಲ್ಲಿ ನೂತನ ಒಂದು ಸಂಕರಣ ತಳಿಗಳು ಕೂಡ ಲಭ್ಯ ಇರುತ್ತವೆ, ಹೈಬ್ರಿಡ್ ಅಂತ ಹೇಳ್ತೀವಿ. ಎಲ್ಲಾ ಬೆಳೆಗಳಲ್ಲಿ ಈ ಒಂದು ಅರಳು ಯಾವ ರೀತಿ ಇರುತ್ತೆ ಅಂದ್ರೆ, ಇದೊಂದು ಪರಕೀಯ ಪರಾಗಸ್ಪರ್ಶ ಹೊಂದುವಂತ ಬೆಳೆ, ಅಂದ್ರೆ ನಾವು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಒಂದು ಸಂಕರಣ ತಳಿಗಳ ಒಂದು ಬಳಸೋದ್ರಿಂದ ಹೆಚ್ಚಿನ ಒಂದು ಉತ್ಪಾದನೆ ಪಡ್ಕೋಬಹುದು. ನಾವು ಸಂಕರಣ ತಳಿಗಳ ಬಗ್ಗೆ ಹೇಳೋದಾದ್ರೆ, ಸುಮಾರು ಬಹಳಷ್ಟು ಸಂಕರಣ ತಳಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ನಮ್ಮ ಒಂದು ಕರ್ನಾಟಕಕ್ಕೆ ಶಿಫಾರಸುಗೊಂಡಿರತಕ್ಕಂತಹ ಸಂಕರಣ ತಳಿಗಳಂದ್ರೆ DCH-177 ಅಂತ ಕರಿತೀವಿ. DCH-177 ಇದು ಸುಮಾರು 1999 ಬಿಡುಗಡೆಯಾಗಿರ್ತಕ್ಕಂತಹ ಸಂಕರಣ ತಳಿ. ಸೊ ಇದು ಒಂದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂತಹ ಸಂಕರಣ ತಳಿಯಾಗಿದೆ. ಇದು ಕೂಡ ಒಂದು ಮಧ್ಯಮ ಅವಧಿ ಸಂಕರಣ ತಳಿ. ಇದು ಸುಮಾರು 90-100 ದಿನಗಳು ತೆಗೆದುಕೊಳ್ಳುತ್ತೆ ಒಂದು ಪ್ರಥಮ ಗೊಂಚಲು ಕಟಾವ್ ಮಾಡಲಿಕ್ಕೆ. ಅದೇ ರೀತಿ ವಿಶೇಷ ಗುಣಗಳು ಏನಪ್ಪಾ ಅಂತ ಹೇಳಿದ್ರೆ, ಈ ಸಂಕರಣ ತಳಿಗಳದ್ದು ಇದು ಸೊರಗು ರೋಗ ಒಂದು ನಿರೋಧಕತೆ ಹೊಂದಿರತಕ್ಕಂತಹ ಸಂಕರಣ ತಳಿ. ಮತ್ತು ಬಿಳಿ ನೊಣ ಅಂತ ಹೇಳಿ ಕರಿತೀವಿ, ಬಿಳಿ ನೊಣ ಕೀಟ ಇದೆಯಲ್ಲ, ಆ ಬಿಳಿ ನೊಣ ಕೀಟದ ಒಂದು ಬಾಧೆಯನ್ನು ತಡೆದುಕೊಳ್ಳುವ ಶಕ್ತಿ ಕೂಡ ಈ ಸಂಕರಣ ತಳಿಗಿದೆ. ಅದೇ ರೀತಿ ಬೀಳುವಿಕೆ ಅಂತ ಹೇಳಿ ಕರಿತೀವಿ, ಅಂದ್ರೆ ಲಾಡ್ಜಿಂಗ್ ಅಂತೀವಿ. ಈಗ ಕೆಲವೊಂದು ಏನಾಗುತ್ತೆ, ಸ್ಥಳೀಯ ತಳಿಗಳು ಬಹಳಷ್ಟು ಎತ್ತರ ಬೆಳ್ಕೊಂಡ್ ಬಿಡ್ತವೆ, ಗಾಳಿ ಅಥವಾ ಮಳೆಗೆ ಬಿದ್ದು ಒಂದು ನಾಶ ಆಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ಅಂತಹ ಒಂದು ಬೀಳುವಿಕೆ ಮತ್ತು ಕಾಳು ಸಿಡಿಯುವಿಕೆಯ ಒಂದು ಗುಣವನ್ನ, ಈ ಒಂದು ನಿರೋಧಕತೆಯನ್ನು ಹೊಂದಿರತಕ್ಕಂತ ಒಂದು ಸಂಕರಣ ತಳಿಯಾಗಿದೆ. ಅಂದ್ರೆ ಇದು ಲಾಡ್ಜಿಂಗ್ ಆಗಲ್ಲ ಮತ್ತೆ ಶಾಟ್ರಿಂಗ್ ಕೂಡ ಆಗಲ್ಲ, ಸಿಡಿಯೋದಿಲ್ಲ, ಕಾಳು ಸಿಡಿಯೋದಿಲ್ಲ, ಮತ್ತೆ ಒಂದು ಗಿಡ ಬೀಳುವುದಿಲ್ಲ, ಅಂತ ಒಂದು ಸಂಕರಣ ತಳಿಯಾಗಿರುತ್ತೆ. ಸೊ ಈ ಒಂದು ಸಂಕರಣ ತಳಿಯ ಬೀಜಗಳು ಕೂಡ ಲಭ್ಯ ಇರುತ್ತವೆ. ಸೊ ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಶಿಫಾರಸುಗೊಂಡಿರ್ತಕ್ಕಂತ ಒಂದು ಸಂಕರಣ ತಳಿ ICH-66 ಅಂತೇಳಿ, ಇದು ಕೂಡ ಮಧ್ಯಮ ಅವಧಿಯ ಒಂದು ಸಂಕರಣ ತಳಿಯಾಗಿರುತ್ತೆ. ಇದರ ವಿಶೇಷ ಗುಣಗಳು ಏನಿದಾವೆ ಅಂದ್ರೆ, DCH-177 ಹೋಲಿಕೆ ಮಾಡಿ ನೋಡಿದಾಗ ಈ ICH-66 ಏನು ಸಂಕರಣ ತಳಿ ಇದೆ, ಈ ಒಂದು ಸಂಕರಣ ತಳಿ ನಾವು ಕಾಯಿಗಳ ಮೇಲೆ ಮುಳ್ಳುಗಳ ಸಂಖ್ಯೆ ಕಡಿಮೆ ಇರುತ್ತೆ ಈ ಸಂಕರಣ ತಳಿಯಲ್ಲಿ, ಆದ್ರೆ DCH-177 ಕಾಯಿಗಳ ಮೇಲೆ ಮುಳ್ಳುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇದರಲ್ಲಿ ಕಡಿಮೆ ಮುಳ್ಳುಗಳು ಹೊಂದಿರತಕ್ಕಂತ ಸಂಕರಣ ತಳಿ, ಹೆಚ್ಚು ಮಳೆ ಬೀಳುವಂತ ಪ್ರದೇಶಕ್ಕೆ ಸೂಕ್ತ ಅಂತೇಳಿ, ಹೆಚ್ಚು ಮಳೆ ಬೀಳುವ ಪ್ರದೇಶಕ್ಕೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ಆ ಒಂದು ಕಂದುಕೊಳೆ ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿರತಕ್ಕಂತ ಸಂಕರಣ ತಳಿಯಾಗಿದೆ. ICH-66 ಅಂತೇಳಿ ಈ ಒಂದು ಸೊರಗ ರೋಗಕ್ಕೂ ಕೂಡ ನಿರೋಧಕತೆ ಹೊಂದಿರತಕ್ಕಂತ ಸಂಕರಣ ತಳಿಯಾಗಿರುತ್ತೆ. ಇನ್ನು ಜಿಗಿ ಹುಳು ಅಂತ ಹೇಳಿ ಕರಿತೀವಿ, ಅಂದ್ರೆ ಗ್ರೀನ್ ಲೀಫ್ ಆಪರ್ ಅಂತ ಹೇಳಿ ಕರಿತೀವಿ, ಹಸಿರು ಜಿಗಿ ಹುಳು, ಆ ಒಂದು ಹಸಿರು ಜಿಗಿ ಹುಳು ಕೀಟದ ಬಾಧೆಯನ್ನು ಕೂಡ ತಡೆದುಕೊಳ್ಳುವ ಶಕ್ತಿಯನ್ನ ಈ ಸಂಕರಣ ತಳಿ ಹೊಂದಿರುತ್ತೆ. ಇದರ ಒಂದು ಇಳುವರಿ ಸಾಮರ್ಥ್ಯ ನೋಡೋದಾದ್ರೆ, ಒಣ ಬೇಸಾಯದಲ್ಲಿ ಸುಮಾರು 6-7 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನ ನಾವು ಪಡ್ಕೋಬಹುದು. ಅದೇ ರೀತಿ ನೀರಾವರಿಯಲ್ಲಿ ಬೆಳೆದಾಗ ಸುಮಾರು 12-15 ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಇಳುವರಿಯನ್ನು ಪಡ್ಕೋಬಹುದು ಈ ಒಂದು ಹೊಸ ಸಂಕರಣ ತಳಿಯಿಂದ. ಸೊ ಇದರ ಒಂದು ಬೀಜಗಳು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಲ್ಲಿ ಲಭ್ಯ ಇರುತ್ತವೆ. ರೈತರು ಈ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಅಂದ್ರೆ ಒಟ್ಟಾರೆ ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಏನು ಸಲಹೆಗಳನ್ನ ಕೊಡೋದಕ್ಕೆ ಬಯಸ್ತಿರ್ತಾವೆ? ಕಡಿಮೆ ಇಳುವರಿಗೆ ಏನು ಕಾರಣಗಳಿದಾವೆ, ಅಂತಹ ಒಂದು ಕಡಿಮೆ ಇಳುವರಿಯ ಕಾರಣಗಳನ್ನ ನಾವು ನಿರ್ವಹಣೆ ಮಾಡ್ಕೊಂಡ್ರೆ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು. ಉತ್ತಮ ಗುಣಮಟ್ಟದ ಬೀಜನ ಬಳಸೋದ್ರಿಂದ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಅದೇ ರೀತಿ ಪ್ರತಿ ವರ್ಷವೂ ಅರಳನ್ನ ಏಕ ಬೆಳೆ ಪದ್ಧತಿಯಲ್ಲಿ ಬೆಳೆಯಬಾರದು, ಅಂದ್ರೆ ಈಗ ನಾವು ಮೊನೋಕ್ರಾಪಿಂಗ್ ಅಂತ ಹೇಳಿ ಕರಿತೀವಿ, ಒಂದೇ ಬೆಳೆ. ಈಗ ರೈತರು ಏನ್ ಮಾಡ್ತಾರೆ, ತೊಗರಿ ಹಾಕಿದ್ರೆ ಪ್ರತಿ ವರ್ಷನು ತೊಗರಿ ಹಾಕಿ ಅಂತ ಹೋಗ್ತಾರೆ, ಅರಳು ಹಾಕಿದ್ರೆ ಪ್ರತಿ ವರ್ಷನು ಅರಳು ಹಾಕ್ತಾರೆ. ಬೆಳೆ ಪರಿವರ್ತನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೋಬಹುದು. ಅದೇ ರೀತಿ ಸಾಧ್ಯವಾದಷ್ಟು ಮುಂಗಾರಿನ ಮೊದಲ ಮಳೆಗಳಲ್ಲಿ ಬಿತ್ತನೆ ಮಾಡಬೇಕು. ತಡವಾಗಿ ಬಿತ್ತನೆ ಮಾಡಿದ್ರೆ ಕಡಿಮೆ ಇಳುವರಿ ಪಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಒಂದು ಬೀಜವನ್ನ ಈ ಥೈರಾಮ್ ಅಂತ ಅಥವಾ ಕಾರ್ಬನ್ ಡಿಜಿಮ್ ಅಂತೇಳಿ ರಾಸಾಯನಿಕಗಳಿಂದ KG ಬೀಜಕ್ಕೆ 3 ಗ್ರಾಮ್ ಪ್ರಮಾಣವನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಕೂಡ ಒಂದು ಚೆನ್ನಾಗಿ ಮೊಳಕೆ ಒಡೆದು ಒಂದು ಯಾವುದೇ ತರ ಅಂದ್ರೆ ಈಗ ಬೇರು ಕೊಳೆ ರೋಗ ಆಗಲಿ ಅಥವಾ ಗೊಂಚಲು ಒಂದು ಸಸಿ ಅಂಗಮಾರಿ ರೋಗ ಅಂತ ಬರುತ್ತೆ, ಅಂತ ಒಂದು ರೋಗ ಅಂದ್ರೆ ಸಸಿ ಹಂತದಲ್ಲಿ ಕೂಡ ಬರತಕ್ಕಂತ ರೋಗಗಳನ್ನ ನಾವು ತಡೆಗಟ್ಟಬಹುದು. ಅದೇ ರೀತಿ ಈಗ ಒಂದು ಶಿಫಾರಸು ಮಾಡಿದ ಪ್ರಮಾಣದ ರಸಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಕೂಡ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಅದೇ ರೀತಿ ಅವಶ್ಯವಿದ್ದಲ್ಲಿ ಸಸ್ಯ ಸಂರಕ್ಷಣೆ, ಅಂದ್ರೆ ನಾನು ಈಗಾಗಲೇ ಹೇಳಿದೆ ಸಸ್ಯ ಸಂರಕ್ಷಣೆ ಕೂಡ ಪ್ರತಿ ಬೆಳೆಯಲ್ಲಿ ಎಷ್ಟು ಮುಖ್ಯವಾಗಿರುತ್ತೋ ಈ ಅರಳಿನಲ್ಲಿ ಕೂಡ ಬಹಳ ಮುಖ್ಯವಾಗಿರುತ್ತೆ. ಈ ಕೊಂಡ್ಲಿ ಹುಳು ವಿರುದ್ಧ ಸಸ್ಯ ಸಂರಕ್ಷಣೆ ಕೈಗೊಳ್ಳಬೇಕು. ಕೊಂಡ್ಲಿ ಹುಳು ಆಗಲಿ ಅಥವಾ ಈ ಒಂದು ಕಂದುಕೊಳೆ ರೋಗ ಆಗಲಿ, ಈ ತರ ಈ ಒಂದು ಬೆಳೆಗೆ ಸುಮಾರು 100 ಕೀಟಗಳು ಬಂದು ಹೋಗುತ್ತವೆ. ಅಂದ್ರೆ ಇದು ಎಲ್ಲಾ ಒಂದು ಕೀಟಗಳನ್ನ ಆಕರ್ಷಣೆ ಮಾಡತಕ್ಕಂತ ಬೆಳೆಯಾಗಿರುತ್ತೆ. ಸೊ ಆದ ಕಾರಣ ಹೆಚ್ಚಿನ ಒಂದು ಡ್ಯಾಮೇಜ್ ಅಥವಾ ಹೆಚ್ಚಿನ ಒಂದು ಬಾಧೆ ಕಂಡಾಗ ತಕ್ಷಣ ರೈತರು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದೇ ರೀತಿ ಸರಿಯಾದ ಒಂದು ಸಮಯದಲ್ಲಿ ಕಟಾವು ಮತ್ತು ಒಕ್ಕಣೆ ಮಾಡೋದ್ರಿಂದ ಕೂಡ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಅಂದ್ರೆ ಮಾರುಕಟ್ಟೆಗೆ ಅನ್ನೋ ಸಮಸ್ಯೆ ಇಲ್ಲ ಇದು. ಸೊ ಈ ಒಂದು ಮಾರುಕಟ್ಟೆಯ ಬಗ್ಗೆ ರೈತರಿಗೆ ಹೇಳೋದಾದ್ರೆ, ಮನೆ ಬಳಕೆಗೆ ಬೆಳೆಯೋದ್ರಿಂದ ಅವರು ಎಲ್ಲಿ ಮಾರ್ಬೇಕು ಅಂತಾನು ಗುರ್ತಿಲ್ಲ, ಅಥವಾ ಯಾರು ತಗೋತಾರಂತಾನು ಗುರ್ತಿಲ್ಲ. ತಮ್ಮಲ್ಲಿ ಏನಾದ್ರೂ 1 ಕ್ವಿಂಟಲ್ 2 ಕ್ವಿಂಟಲ್ ಇತ್ತು ಅಂತಂದ್ರೆ ಅಲ್ಲೇ ತಮ್ಮ ಸ್ಥಳೀಯ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಗಾಣಗಳಿಗೆ ಹೋಗಿಬಿಟ್ಟು ಅಲ್ಲೇ ಕೊಟ್ಟು ತಗೋತಾರೆ. ಈಗ ಅದು ಸುಮಾರು 30 ರೂಪಾಯಿ KG ಅಥವಾ 40 ರೂಪಾಯಿ KG ಕೊಟ್ಬಿಟ್ಟು ಎಣ್ಣೆ ಒಂದು ಪಡ್ಕೊಂಡು ಬರ್ತಾರೆ. ಆದ್ರೆ ಇವತ್ತಿನ ಒಂದು ಮಾರುಕಟ್ಟೆಯ ದರ ಹೇಳೋದಾದ್ರೆ ಸುಮಾರು 6,200 ರೂಪಾಯಿ ಇದೆ ಪ್ರತಿ ಕ್ವಿಂಟಲ್ಗೆ. ಇವತ್ತು ಕೂಡ ಒಂದು ದೂರವಾಣಿ ಕರೆ ಬಂದಿತ್ತು, ದೇವನಹಳ್ಳಿಯಲ್ಲಿ ಆಯಿಲ್ ಮಿಲ್ ಇದೆ, ಆಮೇಲೆ ಈಗ ತುಮಕೂರು ಭಾಗದಲ್ಲೂ ಕೂಡ ಬಹಳಷ್ಟು ಗಾಣಗಳಿದ್ದಾವೆ. ಅಲ್ಲಿಂದ ಕೂಡ ನನಗೆ ಗಾಣದ ಒಂದು ಮಾಲೀಕರು ಫೋನ್ ಮಾಡ್ತಾರೆ, ಅರಳು ಯಾವ್ಯಾವ ರೈತರು ಬೆಳೆದಿದ್ದಾರೆ ನಮಗ್ ಕೊಡಿ ಸರ್, ನಮ್ ನಂಬರ್ ಕೊಡಿ, ನಾವೇ ತಗೋತೀವಿ ಡೈರೆಕ್ಟ್ ಆಗಿ ಅಂತೇಳಿ. ಅಂದ್ರೆ ಮಾರುಕಟ್ಟೆ ಬಗ್ಗೆ ಯಾವುದೇ ತರಹದ ಒಂದು ಸಮಸ್ಯೆ ಇಲ್ಲ. ಸೊ ರೈತರಿಗೆ ಅವರ ಒಂದು ದೂರವಾಣಿ ಸಂಖ್ಯೆಯನ್ನ ನಾವು ಕೊಡ್ತೀವಿ, ಅದರ ಮೂಲಕ ತಾವು ಮಾರುಕಟ್ಟೆ ದರವನ್ನು ಎಷ್ಟಿದೆ ಏನು ಕೇಳಿಕೊಂಡು ಅವರಿಗೆ ಡೈರೆಕ್ಟ್ ಆಗಿ ಮಾರಾಟ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ಹರಳು ಬೆಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಯಮನೂರ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9844731335. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9844731335. ಡಾಕ್ಟರ್ ಯಮನೂರ ಅವರೇ, ತಾವಿದುವರೆಗೂ ಈ ಹರಳು ಬೆಳೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹರಳು ಬೆಳೆಯ ತಳಿಗಳು ಮತ್ತು ಸುಧಾರಿತ ತಾಂತ್ರಿಕತೆಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾಲಯದ ಹರಳು ಯೋಜನೆಯ ಮುಖ್ಯಸ್ಥರಾದ ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 6:01. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ರಸವಾರ್ತೆ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು, 7:45 ಕೊಡಗಿನ ಬುಡಕಟ್ಟು ಜನರ ಸಾಮಾಜಿಕ ಸ್ಥಿತ್ಯಂತರ, ಈ ವಿಷಯವಾಗಿ ಮಾತನಾಡುತ್ತಾರೆ ಡಾ ಜೆ ಸೋಮಣ್ಣ, ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 9:05 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ, ಈ ವಾರದ ಅತಿಥಿ ಸಾಹಿತಿ ಹಾಗೂ ಸಂಘಟಕರಾದ ಸರಿತಾ ನವಲಿ ಹಾಗೂ ಆಹಿಷ್ ಭಾರದ್ವಾಜ್, ಇವರೊಂದಿಗೆ ಡಾ ನಿರ್ಮಲಾ ಸಿ ಯಲಿಗಾರ್, ನಿರ್ಮಾಣ ಹೆಚ್.ಕೆ ಸುಬ್ಬಯ್ಯ. 10:05 ನಾಟಕ ಗುಂಡನ ಗಂಡಾಂತರ, ರಚನೆ ಬಿಎಸ್ ಕೇಶವರಾವ್, ನಿರ್ದೇಶನ ಎಚ್ಎಸ್ ಸರಸ್ವತಿ. 10:35 ತೂಗುಮಂಚ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ಇನ್ನು ಮುಂದೆ ಮೂಡಿಬರಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳ ವಿವರಣೆ. 6:05 ಬೆಳಗ್ಗೆ ಚಿಂತನ, ಡಾ ಬಸವರಾಜ್ ಬಿ ಉತ್ತಂಗಿ ಅವರಿಂದ ಹೊಸಪೇಟೆ ಕೇಂದ್ರ.